ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ. ಪ್ರಭಾವತಿಯ ಪ್ರಶ್ನಾವಳಿಗೆ ಸುಧನ್ವನು ಈ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡುತ್ತಾನೆ. ನಳಿನಾಕ್ಷಿ ಕೇಳೆ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ. ಕಾಲ್ತಾ ಸ್ವರ್ಗ ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ. ಏಕಾದಶಿ ವೃತಮಲಂಗ್ಯ ಶ್ರಾದ್ಧ ಎನಿ ತೋದೋ ದಿನಮೇ ಸಂಗತ ಮಾದೊಡೆ ಕರ್ತವ್ಯವೆನೆ ಪೈತೃಕದಶೇಷಾನ್ನಮಾಗ್ರಾಣಿ ಸೇ ಕರ್ತವ್ಯವೆನೆ ಪೈತೃಕದ ಶೇಷಾನ್ನಮಾಗ್ರಾಣಿ ಸೇ ಕೃತ ಪೂಜ್ಯವಾದ ಪುದೋ ಕೃತ ಪೂಜ್ಯವಾದ ಪುದು ನಡುವಿರುಳ್ಗಳೆದ ಆ ವನಿತೆಯ ನೊಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಇವಳಲಿಂದು ಮೀರುವುದು ಮತವಲ್ಲ ಇವಳನು ಇಲ್ದು ಮೀರುವುದು ಮತವಲ್ಲಂದು ತಿಳಿದನು ಸತಿಗೆ ಷೋಡಶದ ಋತು ಸಮಯವು ಆ ಪ್ರಭಾವತಿಯನ್ನು ಬೀಳ್ಕೊಂಡ ಸುಧನ್ವನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಚ್ಚರಿಸುತ್ತದೆ. ನಪದೊಳಗೆ ಹರಿನಾಮಾವಳಿಯನ್ನು ಉಚ್ಚರಿಸುತ್ತ ಹರಿನಾಮಾವಳಿಯನ್ನು ಉಚ್ಚರಿಸುತ್ತ ತಲೆಯೋ ಪೊರವರ ಕೇಂದುವಿನ ಕಾಂತಿಯಲಳೆ ತುಳಿದ ಅಚ್ಯುತನ ಶ್ರೀಪದ ನಡೆಯಲಿ ಬಿದ್ದುದೆಲೆ ಜನಮೇ ಜಯ ಕ್ಷಿತಿ ಪ ಈಗ ಮಂಗಲ ಪದ್ಯ. ಸುರಪುರಿಗಳ ಬಂದಿದೆಗೆ ಶರಣಾಗತ ಪರಿಪಾಲಕಿಗೆ ಕಟೀಲೂರಲ್ಲಿ ನೆಲೆಗೊಂಡಿಯ ದೇವಿಗೆ ಕಟೀಲೂರಲ್ಲಿ ನೆಲೆಗೊಂಡಿಯ ದೇವಿಗೆ ಶ್ರೀ ದುರ್ಗಾ ಪರಮೇಶ್ವರಿಗೆ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ. ಗುರುವೇನೆ ನಾಕೆ ಮೂಕನಾದೋ ಕೊಡರಿ. ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ರಾಘವೇಂದ್ರನೇ ಭವ ಸಾಗುವ ಗಯ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ಘನ್ನ ಮಹಿಮನು ನೀನು ಬಿಟ್ಟೀಗ ಯಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ. ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ, ಘನ್ನ ಮಹಿಮನು ನೀ ಎನ್ನನು ಬಿಟ್ಟೀಗ, ಜನನಿಯು ನೀ ಎನಗೆ ಎನ್ನ ಜನಕನಯ್ಯ, ಮನ್ನಿಸೋ ನೀ ನಿತ್ಯ ನನ್ನ ಶರಣನಯ್ಯ, ಯಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದಿ ಲೋಕಪಾಲಕಯ್ಯ, ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ. ಎಂದಿಗಾದರೂ ನಿನ್ನ ಹೊಂದಿಕೊಂಡವನಲ್ಲೋ, ಇಂದು ನೀ ಬಿಟ್ಟರೆ ನಮೂಗೆ ಕಾಯುವರೋ, ನಾಥನು ನೀ ಅನಾಥನು ನಾನೆಯ, ವಿಠಲದಾತ ಯಾಕೆ ಮೂಕನಾದೋ ಗುರುವೆನೆ, ನಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದಿ ಲೋಕಪಾಲಕಯ್ಯ, ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಮೂಕನಾದೋ. ಈ ಬರಿಯ ಸೊಬಗ ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಪಂಡಿತ್ ವಿನಾಯಕ್ ತೋರ್ವಿ. ದೇವರಲಿ ಇನ್ನಾವದೇವರಲಿ ನಗವಣೆ, ಇನ್ನಾವದೇವರಲಿ ನಾಯಕ, ಈ ಪರಿಯ ಸ್ವಭಗವೆ ದೇವರಲಿ ನಾಗಣೆ, ಈ ಪರಿಯ ಸ್ವಭಗವೆ ದೇವರಲಿ ನಾಗಣೆ, ಗೋಪಿ ಜನಪ್ರಿಯ ಗೋಪಿ ಜನಪ್ರಿಯ ಗೋಪಾಲ ಗಣನೆ, ಈ ಪರಿ ಗಾವೆ ದೇವರಲ್ಲಿ ಗುರು ಗುರು ತನದಲ್ಲಿ ನೋಡೆ ಜಗದಾದಿ